ಅದನ್ನ ಮಾಡಿ ಒಂದು ವರ್ಷ ಕೆಲಸಕ್ಕೆ ಹೋದೆ, ಅಲ್ಲಿ ಸೆಟ್ ಆಗಲಿಲ್ಲ ನನಗೆ. ಆಮೇಲೆ ಬಂದು ಕೃಷಿನ ಮಾಡ್ಕೊಂಡು ಹೊಂಟಿದ್ವಿ ಸರ್. ಎಲ್ಲೂ ಸರಿಯಾಗಲಿಲ್ಲ ಅಂದರೆ ಏನು ಅರ್ಥ ನಿಮಗೆ? ಏನು ಇದೆ ಸರ್, ಅವ್ರು ಹೇಳಿದಂಗೆ ಕೇಳ್ಕೊಂಡ್ರೆ ಅದು ಅವೆಲ್ಲ ನಮಗೆ ಕಷ್ಟ, ಅಡ್ಜಸ್ಟ್ ಆಗಲಿಲ್ಲ. ಸ್ವಾಭಿಮಾನದಿಂದ ಬದುಕು, ನಾವು ಅವ್ರು ಹೇಳಿದಂಗೆ ಯಾಕೆ ಕೇಳ್ಬೇಕು ಅನ್ನೋದಕ್ಕೆ ನಮ್ಮ ಬದುಕು ನಾವು ಕಡಿಕೊಂಡು ಅನ್ನೋದು ಕೃಷಿ ಮಾಡ್ತಾ ಇದ್ವಿ. ಸ್ವಾಭಿಮಾನದಿಂದ ಬದುಕೋದಕ್ಕೆ ಕೃಷಿಯಲ್ಲಿ ಅವಕಾಶ ಇದೆ. ಈ ಕೃಷಿಗೆ ಅಂದರೆ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರುವ ಸಂದರ್ಭದೊಳಗಡೆಗೆ ಕೃಷಿಯ ನಂಟು ಇತ್ತ ನಿಮಗೆ? ಹಾಂ ಸರ್ ಇತ್ತು. ನಮ್ಮ ಫಸ್ಟಿಂದನೂ ರೈತ ಕುಟುಂಬ ಅಲ್ಲ, ಆಗ ಫಸ್ಟಿಂದನೂ ನಾವೆಲ್ಲ ಇಲ್ಲಿ ಹೊಲ್ದಾಗೆ ಬರೋದು, ಓದಕ್ಕೆ ಶಾಲೆಗೆ ಓದು, ಕಾಲೇಜ್ ಓದಕ್ಕಾರೂ ಇಲ್ಲಿ ಹೊಲ್ದಾಗೆ ಬರ್ತಿದ್ವಿ. ಆಲ್ ಇಂಡಿಯಾ ಹಾಕೋದು ಎಲ್ಲ ನಮ್ಮ ತಂದೆಯರ ಜೊತೆ ಮಾಡ್ಕೊಂತಾನೆ ಬಂದಿವಿ ಸಣ್ಣರಿದ್ದಾಗಿಂದ. ದೊಡ್ಡ ಕುಟುಂಬನ? ಹಾಂ ದೊಡ್ಡ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ ನೀವು? 10 ಜನ ಇದ್ದೀವಿ. 10 ಜನ ಇದ್ರಿ? ನಮ್ಮ ಅಕ್ಕ ನಮ್ಮ ಅಪ್ಪರು ಜೊತೆಗೆ ಇದ್ದಾರೆ, ಡಿವೈಡ್ ಆಗಿಲ್ಲ ಇನ್ನು, ಒಂದೇ ಮನೆಯಲ್ಲೇ ಇದ್ದೀವಿ. ಒಂದೇ ಮನೆಯಲ್ಲಿ ಇದ್ದೀವಿ. ಸರ್, ಈ ವ್ಯವಸಾಯದ ಜವಾಬ್ದಾರಿ ಈಗ ನಿಮ್ಮ ಮೇಲೆ ಸಂಪೂರ್ಣವಿದೆಯೋ, ನಿಮ್ಮ ತಂದೆಯವರ ಮೇಲೆ ಇದೆಯೋ, ಯಾರು ಇದನ್ನು ನಿರ್ವಹಿಸ್ತಾರೆ ಅಂತ? ಎಲ್ಲರೂ ನಿರ್ವಹಿಸ್ತೀವಿ ಮನೆಯಲ್ಲಿ, ಬಟ್ ಯಜಮಾನ್ಕಿ ಮಾಡೋದೆಲ್ಲ ನಾವೇ. ನೀವೇ? ಹಾಂ, ನಮ್ಮ ಮನೆಯಾಗ ನಾವೇ ಯಜಮಾನ್ಕಿ ಮಾಡ್ಕೊಂಡು ಹೋಗ್ತೀವಿ. ಏನಾದರೂ ತರೋದು, ಗೊಬ್ಬರ ತರೋದು, ಔಷಧಿ ತರೋದು, ನಮ್ಮ ಅಣ್ಣರು ಎಲ್ಲ ವ್ಯವಸಾಯವನ್ನು ಮಾಡ್ತಾರೆ. ನಮ್ಮ ಅಣ್ಣರ ನಮ್ಮ ಜೊತೆಗೆ ಟ್ಯಾಕ್ಟ್ರಿ ಹೊಡಿತಾರೆ. ನಾವೇನು ಲೇಬರ್ನ ಯಾರು ಏನಾದ್ರು ಇದ್ರೆ, ಕೆಲಸ ಇದ್ರೆ ಮಾತ್ರ ಲೇಬರ್ನ ಇಟ್ಕೊಂತೀವಿ. ನೀರು ಕಟ್ಟೋವಿರಲಿ, ಟ್ಯಾಕ್ಟ್ರಿ ಓಡೋವು, ಎಲ್ಲ ನಾವೇ ಸ್ವಂತ ಮಾಡ್ಕೊಂತೀವಿ. ಈಗ ನೀವು ವಿದ್ಯಾವಂತರು, ಕೃಷಿಯ ಕಡೆಗೆ ಒಲವಿಟ್ಕೊಂಡಿರ್ತಕ್ಕಂಥವ್ರು, ನಿಮ್ಮ ತಂದೆಯವರು ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದಂಥ ಕೃಷಿಗೂ ಈಗ ನೀವು ಜವಾಬ್ದಾರಿ ತಗೊಂಡು ಒಂದು ಇನಿಷಿಯೇಟಿವ್ ಆಗಿ ಕೃಷಿಗೆ ಇಳಿದಿದ್ದೀರಿ, ಹಾಗೂ ಈಗ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ದೀರಿ ನೀವು? ತಂದೆಯರ ಅಪ್ಪರು ಅವರು ಭಾಳ ಬೋರ್ವೆಲ್ ಹಾಕ್ಸಿದ್ರು, ಅವಾಗ ನೀರೇ ಬಿದ್ದಿದ್ದಿಲ್ಲ ಅವರಿಗೆ. ನಮ್ಮ ತಂದೆಯರು ಹೈನುಗಾರಿಕೆ ಮಾಡಿದ್ರು, ಚಲಸಿ ಮಾರ್ಸ್ ಕಾರ್ಡ್ ಮ್ಯಾಗೇನೋ ಲೋನ್ ತಗೊಂಡು ಹೈನುಗಾರಿಕೆ ಮಾಡಿ ಆ ಹೈನುಗಾರಿಕೆಯಿಂದ ಸಕ್ಸಸ್ ಆದ್ರು ಅವ್ರು, ನಮ್ಮ ಅಪ್ಪರು. ಅವಾಗ ಬೋರ್ ಹಾಕ್ಸ್ಕೊಂಡು ಈಗ ನಮ್ಮ ಅಪ್ಪರು ಹಾಕ್ಸ್ದಾಗ ಎಲ್ಲ ಹೊಲ್ದಾಗ ನೀರು ಬಿದ್ದ ನಮ್ಮ ಅವಾಗಲಿದ್ದ. ಮತ್ತೆ ಅವರೆಲ್ಲ ಚೆನ್ನಾಗಿ ವ್ಯವಸಾಯ ಮಾಡ್ಕೊಂತ ಭತ್ತ ಎಲ್ಲ ಬೆಳೆದಿದ್ರು. ನಮ್ಮ ಅಜ್ಜರ ಕಾಲದಾಗ ಒಂದು 6 ಎಕರೆ ಸೂರ್ಯಕಾಂತಿ ಹಾಕಿದ್ರೆ 5 ಚೀಲ 6 ಚೀಲ ಸೂರ್ಯಕಾಂತಿ ಹಾಕಿದ್ವಿ. ಈಗ ಅಂಥ ಹೊಲ್ದಾಗ ಒಂದು 300 ಚೀಲಗಟ್ಟಲೆ ಭತ್ತ ಬೆಳಿತೀವಿ ಬೋರ್ ಹಾಕ್ಸಿ ಹಂಗೆಲ್ಲ. ಅವಾಗೆಲ್ಲ ಬೆದ್ಲು ಭೂಮಿ ಮಾಡೋರು ಮಳೆಗಾಲಕ್ಕೆ. ಈಗೆಲ್ಲ ಅಲ್ಲಿ ನೀರಾವರಿ ಮಾಡಿ ಒಂದು 11 ಬೋರ್ ಇದಾವೆ ನಮಗೆ. ಒಂದು 25 ಎಕರೆ ನಮ್ಮ ಸ್ವಂತ ಭೂಮಿ ಐತಿ, ಒಂದು 20 ಎಕರೆ ಲೀಸ್ ಹಿಡ್ದೀವಿ. ಕೃಷಿನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ನಿಮ್ಮ ತಾತನವರ ಕಾಲಘಟ್ಟ ಒಂದು ಲಿಮಿಟೆಡ್ ಸರ್, ಎಲ್ಲ ಈಗ ಬೋರ್ವೆಲ್ ಇಲ್ಲ ಸರ್. ಅವಾಗ ಎಲ್ಲ ಮಳೆ ಆಶ್ರಿತಕ್ಕೆ ಬೆಳೀತಿದ್ರು ಅವರು. ಸೂರ್ಯಕಾಂತಿ ಇಂಥವೆಲ್ಲ ಮೆಕ್ಕೆಜೋಳ ಕೂಡ ಅಷ್ಟು ಬೆಳೆದಿಲ್ಲ ಆ ಕಡೆ. ಊಟಕ್ಕೆ ಜೋಳ, ತೊಗರಿ ಇಂಥವೆಲ್ಲ ಮಾಡ್ಕೊಂತ ಹೋಗ್ತಿದ್ರು ಅವಾಗ. ನಮ್ಮ ಇನ್ನೊಬ್ಬ ಅಜ್ಜಾರ್ದು ಯಾರೋ ಬೋರ್ವೆಲ್ ನೀರು ತಗೊಂಡು ಊಟಕ್ಕಾಗಿನ 1 ಎಕರೆ ಭತ್ತ ಬೆಳೀತಿದ್ರು ಅವಾಗ. ಡ್ಯಾಮ್ ಆಗಿರೋದ್ರಿಂದ ನಿಮಗೆ ಡ್ಯಾಮ್ ಡ್ಯಾಮ್ ಇತ್ತು ಸರ್, ಬಟ್ ಬೋರ್ವೆಲ್ ಅಷ್ಟು ಇದ್ದಿದ್ದಿಲ್ಲ ನಮ್ಮ ಊರಲ್ಲಿ. ಎಲ್ಲಿ ಇದ್ದಿದ್ದಿಲ್ಲ, ನಮ್ಮ ಅಜ್ಜಾರ್ ಬೋರ್ ಹಾಕ್ಸ್ದೆ ಬರೀ ನಮ್ಮ ಹೊಲಗಳು ಅಳದ ಪಕ್ಕಕ್ಕೆ ಇರೋದಕ್ಕೆ ಬರೀ ಉಸುಗೆ ಬರ್ತಿತ್ತಂತೆ. ಆ ಥರ ನಮ್ಮ ಅಪ್ಪರ ಹಾಕ್ಸ್ದಾಗಲಿಂದ 1-2 ಬೋರ್ ಸಕ್ಸಸ್ ಆದವು. ಎಲ್ಲ ಹೊಲ್ದಾಗ ಒಂದೊಂದು ಬೋರ್ ಮಾಡಿದ್ರು ಅವಾಗಲಿದ್ದ. ಮತ್ತೆ ನಾವು ಇದ್ದಾಗ ಮತ್ತೆ ನೀರು ಹೋದ ಒಂದು ನಾವೊಂದು 4-5 ಬೋರ್ ಹಾಕ್ಸಿದ್ವಿ. ಈಗೆಲ್ಲ ಬೋರ್ ರನ್ನಿಂಗ್ ಅದಾವ ಸರ್, ಡ್ಯಾಮ್ ತುಂಬಿದೆಯಲ್ಲ ಹಂಗಾಗಿ ಚೆನ್ನಾಗಿ. ಕೊಳವೆ ಬಾವಿ ನೀವು ಹಾಕಿದಾಗ್ಲಿಂದ ನಿಮ್ಮ ಕೃಷಿಯ ಬದಲಾವಣೆ? ಬದಲಾವಣೆ ನಮ್ಮ ಅಪ್ಪರ ಹಾಕ್ಸ್ತಾ ಇಲ್ಲಿದ್ದ ಬದಲಾವಣೆ ಆಗೈತೆ ಸರ್. ಆಗೆಲ್ಲ ಏನು ಬೆಳೀತಿದ್ರು ಅವಾಗೆಲ್ಲ? ಯಾರು ನಮ್ಮ ಅಪ್ಪ ತಂದೆಯವ್ರು? ನಮ್ಮ ತಂದೆಯವರು ಬೋರ್ ಹಾಕ್ಸ್ತಿಲ್ಲಿದ್ದ ಭತ್ತ, ಮೆಕ್ಕೆಜೋಳ, ಹತ್ತಿ ಬೆಳೆದ್ರು. ಹತ್ತಿ ಒಳ್ಳೆ ಚೆನ್ನಾಗಿ ಬೆಳೆದಿದ್ರು ನಮ್ಮ ಅಪ್ಪರು. ಈ ಮಳೆ ಆಶ್ರಿತ ಬೆಳೀತಿದ್ರಲ್ಲ ನಿಮ್ಮ ತಾತನವರು, ಅದು ನೆನಪಿದೆಯಾ ನಿಮ್ಗೆ ಆ ಕೃಷಿ ಹೇಗಿತ್ತು ಅಂತ? ಏನಿದೆ ಸರ್, ನಾವು ಸಣ್ಣರು ಸರ್ ಅವಾಗ. ನಮ್ಮ ಅಪ್ಪರು ಅವಾಗ ಲೋನ್ ಮಾಡಿ ಆಕಳ ತಗೊಂಬಂದಿದ್ರು. ಅವಾಗಿನ ನಾವು ಮೇಸಾಕ್ ಹೋಗಿದ್ವಿ ಅವಾಗೆಲ್ಲ ನಮ್ಮ ಮಲಗಳಿಗೆ. ಅವಾಗೇನು ಅಷ್ಟು ಬೆಳೆ ಇದ್ದಿದ್ದಿಲ್ಲ ಸರ್, ಮಳೆ ಆಶ್ರಿತ ಅಲ್ಲ. ಅವಾಗೇನಪ್ಪ ಜೀವನ ಮಾಡಿದ್ರೆ ಸಾಕು ಆ ಲೆಕ್ಕದಾಗ ಇತ್ತು ಕೃಷಿ. ಈಗೆಲ್ಲ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ ಆಗಿನ ವಾತಾವರಣಕ್ಕೆ. ಅದು ಇತ್ತು ಸರ್ವೈವಲ್. ಹಾಂ, ಊಟೋಪಚಾರ ಊಟೋಪಚಾರ ಸಿಗ್ತದೆ ಅಂತಕ್ಕಂಥದ್ದು. ಬದಲಾದ ದಿನಮಾನಗಳಲ್ಲಿ ಬಯಕೆಗಳು ಅಥವಾ ಮನುಷ್ಯನ ಅಗತ್ಯತೆಗಳು ವಿಸ್ತಾರ ಹತ್ತಿ ಹಾಕ್ಸಿದ್ರು ಸರ್. ಅದ್ಯಾವ ಜೈದಾರ ಹತ್ತಿ ಅಂತಂದು ಆ ಥರ ಎಲ್ಲ ಬೆಳೀತಿದ್ರು ಅವಾಗ, ಮಳೆ ಆಶ್ರಿತಕ್ಕೆ ಬೆಳೀತಿದ್ರು. ಸರ್, ಈಗ ಏನೇನು ಬೆಳೀತಾ ಇದ್ರಿ ನೀವು ಈಗ? ನಾವು ಭತ್ತ ಬೆಳಿತೀವಿ ಮೇನ್ ಅಂದರೆ ಭತ್ತ. ಮೆಕ್ಕೆಜೋಳ ಹಾಕ್ತೀವಿ, 1.5 ಎಕರೆ ಉಳ್ಳಾಗಡ್ಡೆ ಹಾಕಿದ್ವಿ. ಮೊನ್ನೆ 90,000 ಉಳ್ಳಾಗಡ್ಡೆ ಆಯಿತು. ಪಪ್ಪಾಯಿ ಹೆಚ್ಚಿದ್ವಿ 1-3 ಎಕರೆ. 1-5 ಎಕರೆ ದಾಳಂಬರಿ ಮಾಡಿದ್ವಿ, 1-10 ಎಕರೆ ಮೆಕ್ಕೆಜೋಳ ಇದೆ. ತೋಟಗಾರಿಕೆನೂ ಇದೆ, ಪಾರಂಪರಿಕ ಕೃಷಿ ಪದ್ಧತಿಯು ಸಹಿತ ಇದೆ. ಏನಂದ್ರೆ ಭತ್ತನ ಬೆಳೆಯದು ನಾವು, ಒಂದು 1100 ಚೀಲ ಮೇಲೆ ಭತ್ತ ಆಗಿದೆ ಈ ಸಲ. ಹೌದಾ? ದೊಡ್ಡ ಮಟ್ಟದಲ್ಲಿ ಎಷ್ಟು ಎಕರೆ ಬೆಳಿತೀವಿ? ಓಹೋಹೋ. ಸೊ ಏನಾದರೂ ವಿಶೇಷತೆ ಇದೆಯಾ ನೀವು ಬೆಳೆಯೋ ಭತ್ತದ ಒಳಗಡೆ, ಅದರ ಗುಣಮಟ್ಟದಲ್ಲಾಗಿರ್ಬೋದು, ಮಾರ್ಕೆಟ್ಗೆ ಏನಾದರೂ ಹೆಚ್ಚಿನ ಬೇಡಿಕೆ? ಬೇಡಿಕೆ ಇರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಂದು ಸ್ವಲ್ಪ ಎಲ್ಲ ಸಗಣಿ ಗೊಬ್ಬರ ಗಿಗಣಿ ಗೊಬ್ಬರ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸರ್, ಕ್ವಾಲಿಟಿ ಇರುತ್ತೆ, ಶೈನಿಂಗ್. ಭತ್ತ ನಿಮಗೆ ಮುಖ್ಯ ಬೆಳೆ ಇಲ್ಲಿ, ಯಾವ ತಳಿಯನ್ನು ಪ್ರತಿ ಬಾರಿ ನೀವು ಬಿತ್ತೋದು, ನಾಟಿ ಮಾಡೋದು? ಆರ್ ಎನ್ ಆರ್ ಅಂತ ಬೆಳಿತೀವಿ ಸರ್, ಈಗ ಆರ್ ಎನ್ ಆರ್ಗೆ ಬೇಡಿಕೆ. ಈ ಸುಗ್ಗಿ ದಿನದಲ್ಲಿ ಆರ್ ಎನ್ ಆರ್ ಭಾಳ ಹೈಟ್ ಬೆಳೆದು ಬಿಡ್ತೈತಿ, ಹಂಗಾಗಿ ಸ್ವಲ್ಪ ಗಿಡ್ ಸೋನ ಆ ಥರ ಬಂದವು, ಅವನ್ನ ಹಾಕ್ಯಂತೀವಿ. ಅರ್ಧ ಅದನ್ನು ಅರ್ಧ ಅದನ್ನು ಬೆಳಿತೀವಿ. ಈ ಬ್ಯಾಸಿಗೆ ಟೈಮ್ನಲ್ಲೆಲ್ಲ ಆರ್ ಎನ್ ಆರ್ನೇ ಒಂದು ಎಮ್ ಎಸ್ ಟು ಅಂತ ಬಂದಿದೆ, ಅದನ್ನು ಹಾಕ್ತೀವಿ, ಚೆನ್ನಾಗಿ ಬರುತ್ತೆ. ಆರ್ ಎನ್ ಆರ್ ಭತ್ತದ ವಿಶೇಷತೆ ಏನು? ಆರ್ ಎನ್ ಆರ್ ಭತ್ತದ ವಿಷಯದ ಈ ಸೋನ ಇದೆ ಅಲ್ಲ ಸರ್, ಸೋನ ಸರಿ ಬಿ ಪಿ ಟಿ ಸೋನ ಅಂತ ಬೆಳಿತಿದ್ರಲ್ಲ, ಸುಗರ್ ಭಾಳ ಇತ್ತು. ಈ ಆರ್ ಎನ್ ಆರ್ ನಲ್ಲಿ ಒಂದ್ ಸ್ವಲ್ಪ ಸುಗರ್ ಕಂಟೆಂಟ್ ಕಡಿಮೆ ಇದೆ, ಹಂಗಾಗಿ ಮಾರ್ಕೆಟಿಂಗ್ ಚೆನ್ನಾಗಿದೆ, ಹಂಗಾಗಿ ನಾವೆಲ್ಲ ಅದನ್ನೇ ಬೆಳಿತೀವಿ. ಊಟಕ್ಕೆ ಸೂಕ್ತ? ಊಟಕ್ಕೆ ಸೂಕ್ತ, ಸುಗರ್ ಕಂಟೆಂಟ್ ಕಡಿಮೆ ಐತಿ, ಸುಗರ್ ಇರೋ ಪೇಷಂಟ್ ಗಳಿಗೆ ಎಲ್ಲರಿಗೂ ಉಣ್ಣಕ ಚೆನ್ನಾಗಿ. ಸೋನಾದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಹಾ ಸರ್, ನಿಮ್ಮ ಅನುಭವ ಹೇಳ್ತಾರೆ. ನಮಗೆ ಅನುಭವಕ್ಕ ಬೆಳೆದಾರ ಸೀಡ್ ಕಂಡಿಡ್ದಿರ್ತಾರ ವಿಜ್ಞಾನಿಗಳು, ಅವ್ರು ಹೇಳೋದ್ ಕೇಳಿದೀವಿ ಮೊಬೈಲ್ ನಲ್ಲಿ. ನಾವು ಊಟ ಮಾಡೋದೆಲ್ಲ ಆರ್ ಎನ್ ಆರ್ ಬತ್ತಾನೆ, ಮನೆಗೆ ಹಾಕ್ಸೋದೆಲ್ಲ ನಾವು ಅದನ್ನೇ. ಸೋನ ಬೆಳೆದ್ರೆ ನಾವು ಇಟ್ಕೊಳಲ್ಲ, ಮಾರಿಬಿಡ್ತೀವಿ. ಸೋನ ಊಟಕ್ಕೆ ಒಳ್ಳೆ ಅಕ್ಕಿ ಅಂತ ಹೇಳ್ತಾರೆ. ಒಳ್ಳೆ ಅಕ್ಕಿ ಹೌದು ಸರ್, ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಇದು ಶುಗರ್ ಜಾಸ್ತಿ ಆಗೋದಕ್ಕ ಈ ಎಲ್ಲ ಆರ್ ಎನ್ ಆರ್ ಬೇಕಂತಂದು ಈಗಲೂ ಅದೇ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇರೋದು. ಸೋನಕ್ಕಿಂತ ಡಿಮ್ಯಾಂಡ್ ಇರೋದು ಆರ್ ಎನ್ ಆರ್. ಆರ್ ಎನ್ ಆರ್ ಸೋನಕ್ಕಿಂತ ಆರ್ ಎನ್ ಆರ್ ಇಳುವರಿ ಜಾಸ್ತಿ ಬರ್ತದೆ? ಹಾ ಸರ್ ಬರ್ತೈತಿ, ತೂಕ ಜಾಸ್ತಿ ಇರುತ್ತೆ. ಇದು ಸೋನಕ್ಕಿನ ಆರ್ ಎನ್ ಆರ್ ಕಡಿಮೆ ಬರ್ತೈತಿ, ಬಟ್ ಊಟಕ್ಕೆ ಚೆನ್ನಾಗಿರ್ತೈತಿ. ಈ ಎಲ್ಲ ವಾತಾವರಣ ನೀರೆಲ್ಲ ಡ್ಯಾಮ್ ತುಂಬಿದೆಯಲ್ಲ, ಚೆನ್ನಾಗಿ ಬರುತ್ತೆ, 50 ತನಕ ಬರ್ತವೆ, 50 ಚೀಲ ತನಕ. ಒಳ್ಳೆ ಇಳುವರಿ ಬರಬೇಕು ಅನ್ನೋದಾದ್ರೆ ಭತ್ತ ನಾಟಿ ಮಾಡಿ ಅಥವಾ ಬೆಳೆಯುವ ಪ್ರಕ್ರಿಯೆ ಏನೇನು ಮಾಡ್ತೀರಿ ನೀವು? ಫಸ್ಟಿಗೆ ಸರ್ ಒಂದು ಸಸಿ ಮಡಿ ಬೆಳೆಸ್ಕಿಂತೀವಿ ಫಸ್ಟಿಗೆ. 25 ಎಕರೆಯಷ್ಟು ಭತ್ತ ಬೆಳಿತೀರಿ? ಹೌದಾ. ಸಸಿ ಮಡಿಗೆ ಎಷ್ಟು ಬೇಕು ನಿಮಗೆ, ಎಷ್ಟು ಬೀಜ ತರ್ತೀರಿ, ಏನು ಕತೆ ನಿಮ್ಗೆ? 25 kg ಪ್ಯಾಕೆಟ್ ಇರ್ತದೆ ಸರ್, 25-20 kg. ನಾವೊಂದು ಸ್ವಲ್ಪ ಈಗ ಲೇಬರ್ ಮ್ಯಾಗೆ ಡಿಪೆಂಡ್, ಸ್ವಲ್ಪ ಹೆಚ್ಚಿಗೆ ಸಸಿ ನಾಟಿ ಮಾಡ್ತಾರೆ, ಒಬ್ಬೊಬ್ರು ಭಾಳ ಸಸಿ ಇಡೋದು ಆ ಥರ ಮಾಡ್ತಾರಲ್ಲ. ಒಂದೊಂದು ಹೊಲಕ್ಕೆ ಈಗ ಒಂದು 10 acres ಐತಂದ್ರೆ ಒಂದು 2 packets ಹೆಚ್ಚಿಗೆ ಚೆಲ್ಲಿರ್ತೀವಿ. ಈ ಅಕ್ಕಿ ತುಳಿಯೋದು ಇವೆಲ್ಲ ಇರ್ತಾವೆ ಸಮಸ್ಯೆ, ನೀರಿನಿಂದ ಒಂದು ಸ್ವಲ್ಪ ಹುಟ್ಟಿರಲ್ಲ, ಹಂಗಾಗಿ ಒಂದು 2 packets ಹೆಚ್ಚಿಗೆ ಚೆಲ್ಕೊಂಡಿರ್ತೀವಿ. 25 kg ಪ್ಯಾಕೆಟ್ ಚೆಲ್ಕೊಂತೀವಿ, ಒಂದು 10 acres ಐತಂದ್ರೆ ಒಂದು 12 packets ಚೆಲ್ತೀವಿ. ಎಕರೆ ಒಂದು ಪ್ಯಾಕೆಟ್ ಅದು ಆ್ಯಕ್ಚುಲಿ, ನಾವು ಚೆಲ್ಲೋದು ಒಂದು 2 packets ಹೆಚ್ಚಿಗೆ ಚೆಲ್ಲಿರ್ತೀವಿ. ಸಸಿ ಮಡಿಗೆ ಅಷ್ಟು ಸಸಿ ಮಡಿ ಮಾಡುವ ವಿಧಾನಗಳೇನು ಅಂದರೆ ಸಸಿ ಮಡಿ ಮಾಡೋ ಜಾಗದಲ್ಲಿ ಏನೇನು ಕೊಡ್ತೀರಿ ನೀವು ಪೋಷಕಾಂಶಗಳನ್ನು? ಸಗಣಿ ಗೊಬ್ಬರ ಆಗಿರ್ತೀವಿ ಸರ್ ಫಸ್ಟಿಗೆ, ಆಮ್ಯಾಗ ಅದನ್ನೆಲ್ಲ ಆಳ್ಡಿ ರೂಟ್ರಿ ಅಂತ ಬರ್ತದೆ, ರೂಟ್ರಿ ಹೊಡೆದು ಈ ನೆಲ್ಲ ಭತ್ತ ಕಟಾವು ಮಾಡಿರ್ತೀವಿ ಅಲ್ಲಿ ಕೌಲಿ ಇರ್ತದೆ ಸರ್, ಅದನ್ನೆಲ್ಲ ಆರಿಸಿ ಕ್ಲೀನ್ ಮಾಡ್ತೀವಿ, ಭೂಮಿಯಾಗ ಒಟ್ಟು ಕಸ ಇರಬಾರ್ದು. ಆ ಥರ ಎಲ್ಲ ಮಾಡಿ ನಾವು ಸಸಿ ಒಂದಿನ ನೆನೆ ಹಾಕಿ ಬೀಜ 2 days ಬೆಳ್ಳಗೆ ಮೊಳಕೆ ಬರುತ್ತೆ ಬೀಜ, ಆ ಟೈಮ್ನಾಗ ಹೋಗಿ ತಗೊಂಡೋಗಿ ಭೂಮಿಗೆ ಹಾಕ್ತೀವಿ. ಚೆಲ್ತೀರಲ್ಲ? ಹಾಂ ಚೆಲ್ತೀವಿ. 25 packets ನೀವು ಸಸಿ ಮಡಿ ಮಾಡ್ಕೊಳ್ಬೇಕಂತಂದ್ರೆ ಎಷ್ಟು ಜಾಗ ಬೇಕಾಗ್ತದೆ? ಎಷ್ಟು ಅಂದರೆ ಸರ್ ಒಂದು 10 cents ಹೋಗ್ಬೋದು. ಹೋಗುತ್ತದೆ? ಹಾಂ. ಈಗ ಒಂದ ಹತ್ರ ಮಾಡಲ್ಲ ನಾವು, ಎಲ್ಲ ಹೊಲಗಳು ಬೇರೆ ಬೇರೆ ಇದೆ ಅಲ್ಲ, ಆ ಹೊಲದಾಗ ಈಗ ಎಷ್ಟು ಹೋಗತ್ ನೋಡ್ಕೊಂಡು ಒಟ್ಟು ಹೆಚ್ಚಿಗೆ ನಾವು ಹೊಡೆದಿರ್ತೀವಿ. ಈಗ ಒಂದು ಹಗ್ಗ ಬಾಜ್ ಮಾಡಿ ಈಗ ಉಕ್ಕಂತ ಹೋಕ್ಕಿವಿ, ಎಲ್ಲಿ ತನಕ ಆಕತ್ತೆ ಅಲ್ಲಿ ತನಕ ಹೋಗ್ತೀವಿ, ಉಳಿದು ಕೈ ಬಿಟ್ಬಿಡ್ತೀವಿ. ಈಗ ಆ ಹೊಲದಾಗ ಒಂದ್ ಮಡಿ, ಆ ಹೊಲದಾಗ ಒಂದ್ ಮಡಿ, ಇವನ್ನ ಓರದಾಗಲ್ಲ ಅಲ್ಲ ಸರ್. ಈಗ ನಾಟಿ ಮಾಡೋ ಹೊತ್ನಾಗ ಈಗ ಅಲ್ಲಿದ್ದ ಅಲ್ಲಿ ಕಿತ್ಕೊಂಡ್ ಬರೋದು, ಅದೇ ಟೈಮ್ ಹಿಡಿದ್ಬಿಡ್ತೈತಿ. ಅಲ್ಲೇ ಆಗಿ ಇದ್ಬಿಟ್ರೆ ಅವ್ರವ್ರು ಕಿತ್ಕೊಂಡು ಲೇಬರ್ ಹಚ್ಚತಿರ್ತಾರೆ, ಹಂಗಾಗಿ ಆ ಹೊಲದಾಗ ಸಸಿ ಮಡಿ ಮಾಡಿಬಿಡ್ತೀವಿ ನಾವು. ಅದೇ ಸಸಿ ಮಡಿ ಮಾಡ್ಕೊಳ್ಳೋ ಜಾಗದಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಕೊಡ್ತೀರಿ? ಹಾ, 25 days ಎಲ್ಲ ರೆಡಿ ಆಗ್ಬಿಡ್ತೈತೆ ಸಸಿ. ಮೊಳಕೆ ಹಾಕಿರ್ತೀವಲ್ಲ ಕಾಳು ಮೊಳಕೆ ಬಂದಿಂದೆ, ಎಲ್ಲ ಆಗಿಂದೆ ಒಂದು 2-3 hours ಬಿಟ್ಟು ನೀರು ಕಡಿ ಕಿತ್ಬಿಡ್ತೀವಿ. ನೀರು ನಿಂದ್ರಿಸಿ ಬೀಜ ಹೋಗ್ತೀವಿ, ಎಲ್ಲ ಗದ್ದೆ ಹೊಡೆದಿರ್ತೀವಿ, ವೀಲ್ಸ್ ಹಾಕಿ ಪೈಪ್ ಎಳಿತೀವಿ, ಲೆವೆಲ್ ಕಾಣಲಿ ಅಂತ ಕೆಬ್ಬಣ ಪೈಪ್ ತಗೊಂಡು ಸಾಫ್ ಮಾಡ್ತೀವಿ. ಇಬ್ರು ಮನುಷ್ಯರು ಎಳಿತೀವಿ ಗದ್ದೆಗ, ಎಳೆದು ಎಜ್ಜಿ ಗಿಜ್ಜಿ ಏನು ಕಾಣಬಾರ್ದು ಸಾಫ್ ಮಾಡಿ ಎಲ್ಲ ನೀರು ನಿಂದ್ರಿಸಿರ್ತೀವಿ. ಒಂದು ದಿನ ತಿರುಗ ದಿನ ಎಲ್ಲ ತಿಳ್ಕೊಂಡಿರ್ತದೆ ನೀರು, ಎಲ್ಲ ಬೀಜ ನೆನೆ ಇಟ್ಟಿರ್ತೀವಲ್ಲ ಎಲ್ಲ ಮೊಳಕೆ ಆಗಿರುತ್ತೆ, ಅದನ್ನು ತಗೊಂಡೋಗಿ ಚೆಲ್ತೀವಿ. ಅದಾಗಿಂದೆ ಎಲ್ಲ ಒಂದೇ 3-4 hours ಬಿಟ್ಟು ಇಲ್ಲ ತಿರುಗ ದಿನ ಬಿಟ್ಟು ಒಂದು ದಿನ ನೈಟ್ ನೀರೆಲ್ಲ ಕಡಿಗೆ ಕಿತ್ಬಿಡ್ತೀವಿ. ಎಲ್ಲಾರ ಒಂದು ಸ್ವಲ್ಪ ಉಳಿದ್ರೂ ನೀರು ಇಲ್ದಂಗೆ ಕಡಿಗೆ ಎಲ್ಲ ನೀರು ಇದನ್ನು ಮಾಡಿಸಿ ಎಲ್ಲೋ ಒಂದಿಟ್ಟು ನೀರು ಇದ್ರೂ ಒಂದು ದಾರಿ ಮಾಡಿ ಕಡಿಗೆ ಬಿಟ್ಬಿಡ್ತೀವಿ. ನೀರು ಇರಬಾರ್ದು, ಇಲ್ಲಿದ್ರೆ ಕೊಳತು ಬಿಡ್ತದೆ ಬೀಜ. 2 days ಆಲ್ರೆಡಿ ನೀರಾಗಿರುತ್ತಲ್ಲ ರಾತ್ರಿ, ಮತ್ತೆ ನೀರಲ್ಲಿದ್ರೆ ಕೊಳತು ಬಿಡ್ತದೆ, ಹಂಗಾಗಿ ಜಲ್ದಿ ಆರವಾಗಿ ಬರಬೇಕು. ಅದು ಆರ್ಬೇಕಂದ್ರೆ ನೀರು ಕಡಿಗೆ ಕಿತ್ಬಿಡ್ತೀವಿ. ಆಮೇಲೆ ಒಂದು 3 days ಈ ಥರ ಎಲ್ಲ ಮೊಳಕೆ ಬಂದ್ಬಿಡುತ್ತೆ. ಹಾಂ, ಬಿಸಿಲಿದ್ರೆ ಒಳ್ಳೆ ಚೆನ್ನಾಗಿ ಹಿಂದೆಲೆ ಮೊಳಕೆ ಬಂದ್ಬಿಡುತ್ತೆ ಸರ್. ನಾನೆಲ್ಲೋ ಒಬ್ಬ ರೈತರು ಹೇಳಿದ್ದು ಕೇಳಿದೆ, ಸಸಿ ಅಗಿದೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ, ಆದರೆ ಅದರ ಬೇರುಗಳು ಸರಿಯಾಗಿರಲಿಲ್ಲ, ನಾಟಿ ಮಾಡದೆ ಅವನ್ನ ಹಾಗೆ ಬಿಟ್ಟಿದೀವಿ ಅಂತ ಹೇಳಿದ್ರೆ ಸಮಸ್ಯೆಗಳಾಗ್ತಿರ್ತವೆ. ಸಮಸ್ಯೆ ಆಗ್ತದೆ ಸರ್. ಒಂದೊಂದು ಬೇರ್ ಬಿಟ್ಟಿರಲ್ಲ, ಹೊಲ ಮಾಗಿ ಮಾಡೋದ್ರ ಮ್ಯಾಗ ಡಿಪೆಂಡ್. ಆಮ್ಯಾಗ ಒಂದ್ ಸ್ವಲ್ಪ ಔಷಧಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು, ಹಂಗಾರ ಎಲ್ಲ ಬೇರ ಚೆನ್ನಾಗಿ ಬಿಡ್ತೈತಿ. ಅದನ್ನೆಲ್ಲ ಗಮನಿಸ್ತೀರಿ ನೀವು? ಹಾ, ಗಮನಿಸ್ತೀವಿ ಸರ್. ಎಲ್ಲ ನಾವು ಸಣ್ಣ ನಾಟಿ ಮಾಡೋ ಟೈಮ್ನಲ್ಲಿ ಕಿತ್ತು ನೋಡೇ ನಾಟಿ ಮಾಡೋದು. ಬೇರನ್ನು ನೋಡಿ, ಬೇರ ನೋಡಿ ಸ್ವಲ್ಪ ತೊಳಿತೀವಿ ನೀರಲ್ಲಿ. ಬೇರೆ ಚೆನ್ನಾಗೈತಪ್ಪ ಅಂದ್ರೆ ನಾಟಿ ಮಾಡ್ತೀವಿ, ಇಲ್ಲ ಒಂದು 4 ದಿನ ಬಿಟ್ಟಾಗಲಿ ಲೇಟಾಗಿ ಮಾಡ್ತೀವಿ. ಈಗಿಲ್ಲ, ನಾಟಿ ಮಾಡಿಂದೆ ಒಣಗೋಗಿ ಬಿಡ್ತೈತೆ ಒಂದೊಂದ್ಸಲ ಬೇರೆ ಸರಿಯಾಗಿ. ಹಾ, ಇಡೀ ಹೊಲಕ್ಕೆ ಹಚ್ಚಿರ್ತೀವಿ ಅವಾಗ. ಇವು 8 ಎಕರೆ 10 ಎಕರೆಗಟ್ಲೆ ನಾಟಿ ಮಾಡಿರ್ತೀವಿ ಒಂದೊಂದು ಹೊಲದಾಗ, ಇಡೀ ಹೊಲಕ್ಕೆ ಹೊಲನ ಒಣಗೋಗಿ ಬಿಡ್ತೈತಿ. ಸಸಿ ಎಲ್ಲೇ ಒಂದಾಗಿ ಉಳಿಯೋದು ಆ ಥರ ಆಗಬಾರ್ದು ಅನ್ನೋಕ್ಕೆ ಎಲ್ಲ ಬೇರೆ ಚೆನ್ನಾಗಿ ಬೀಳಂತಲೇ ಫಸ್ಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಆಮೇಲೆ ನಾಟಿ ಮಾಡ್ತೀವಿ. ಬೇರೆ ಎಷ್ಟು ಗಾತ್ರದಲ್ಲಿ ಇರಬೇಕು ಅಂತ ನಿಮ್ಮ ಬದ್ಧತೆ? 1.5 ಇಂಚ್ ಈ ಥರ ಇರ್ತವೆ. ಹಾಂ, ನೆಲದ ಮೇಲೆ ಡಿಪೆಂಡ್. ಮಿದು ಬಿದ್ರೆ ಚೆನ್ನಾಗಿ ಬೇರೆ ಹೋಗ್ಬಿಡ್ತೈತಿ. ಈ ಎರಿ ಭೂಮಿ ಇಂಥಲ್ಲೆಲ್ಲ ಮೆತ್ತಗಿರ್ತತಲ್ಲ, ಬೇಸಿ ಬೇರೆ ಚೆನ್ನಾಗಿ ಬಿಟ್ಟು ಬಿಡ್ತೈತಿ ಹಿಂದೆಲೆ. ಈಗ ಸಸಿ ಮಡಿ ಮಾಡ್ಕೊಳ್ತೀರಾ, ಸಸಿಯನ್ನು ಮತ್ತೆ ಇದಕ್ಕೆ ತಂದು ನಾಟಿ ಮಾಡ್ತೀರಿ, ನಂತರದಲ್ಲಿ ಏನೇನು ಪ್ರಕ್ರಿಯೆಗಳು ಏನೇನು ಕೊಡ್ತೀರಾ ಭೂಮಿಗೆ? ಭೂಮಿಗೆ DAP ಕೊಡ್ತೀವಿ ಸರ್. ಫಸ್ಟ್ ಅರ್ಧ ಚೀಲದಷ್ಟು DAP ಕೊಡ್ತೀವಿ. ಫಸ್ಟ್ನೇ ಗೊಬ್ಬರ ಅದು. ನಾವು ಹಾಕೋದು ಒಂದು 10 ದಿನ ಬಿಟ್ಟು ಮತ್ತೊಂದು ಗೊಬ್ಬರ. ಒಟ್ಟೊಂದು 1 ಎಕರೆಗೆ 8 ಚೀಲ ಈ ಥರ ಯೂಸ್ ಮಾಡ್ತೀವಿ ಗೊಬ್ಬರ. DAP ಇಲ್ಲ ಸರ್, ಕಂಟಿನ್ಯೂ DAP ಕೊಡಲ್ಲ. ಫಸ್ಟಿಗೆ DAP ಕೊಟ್ಟರೆ ಬೇರೆ ಚೆನ್ನಾಗಿ ಬಿಡುತ್ತೆ ಅನ್ನೋದಕ್ಕಾಗಿನೇ DAP ಕೊಡ್ತೀವಿ. ಭೂಮಿ ಮೃದುವಾಗುತ್ತಲ್ಲ, ಬೇರು ಚೆನ್ನಾಗಿ ಬಿಡುತ್ತೆ DAP ಹಾಕಿದ್ರೆ. ಫಸ್ಟ್ನೇ ಗೊಬ್ಬರ ಇನ್ನು ಸಸಿ ನಾಟಿ ಮಾಡಿರ್ತೀವಲ್ಲ, ಬೇಸ್ ಎತ್ಕೊಂತವೆ. ಹಂಗಾಗಿ ಅಡ್ವಾನ್ಸು ಕೊಡ್ತಾರೆ ಒಬ್ಬೊಬ್ರು. ನಾವು ಆಮ್ಯಾಗ ಈಗ ಲೇಬರ್ ಸಮಸ್ಯೆ ಇರ್ತೈತಿ, ಆಮ್ಯಾಗ ಹಚ್ಚಿ ಒಂದೇ 5-6 ದಿನ 8 ದಿನಕ್ಕೂ ನಾ ಹೋಗ್ತಾರೆ ಭತ್ತ ನಾಟಿ ಮಾಡಿಂದೆ. ಇದಾದ ನಂತರ ಏನು ಪ್ರಕ್ರಿಯೆಗಳು? ಮತ್ತೆ 2ನೇ ಗೊಬ್ಬರ, ಒಂದು 10 ದಿನ ಬಿಡೋದು, ಮತ್ತೊಂದು ಗೊಬ್ಬರ ಬಿಡೋದು. ಆವಾಗ ಮತ್ತೊಂದು ಫರ್ಟೈರ ಈ ಥರ ಹುಳ ಎಲ್ಲ ತಿಂತೈತಿ ಸಸಿನ, ಆ ಥರ ತಿನ್ನಬಾರ್ದು ಅನ್ನೋದಕ್ಕೆ ಅದು ಒಂದು ಗ್ರಾನ್ಯೂಲ್ಸ್ ಅಂತ ಬೇರೆ ಚೆನ್ನಾಗಿ ಬಿಡಲಿ ಅನ್ನೋದಕ್ಕೆ ಪೊಟಾಸ್ ಹಾಕ್ತೀವಿ. ಒಂದು 25 kg ಯೂರಿಯಾ, 25 kg ಪೊಟಾಸ್, ಆಮ್ಯಾಗ 20-20-0.3 ಅಂತಂದು ಕೊಡ್ತೀವಿ. ಇವೆಲ್ಲ ಮಿಕ್ಸ್ ಮಾಡಿ ಮತ್ತೆ 2ನೇ ಟೈಮ್ ಗೊಬ್ಬರ ಕೊಡ್ತೀವಿ. ಭತ್ತದಲ್ಲಿ ಮುಖ್ಯವಾಗಿ ಏನು ಸಮಸ್ಯೆಗಳು ಕಂಡು ಬರ್ತವೆ ನಿಮಗೆ? ಸಮಸ್ಯೆ ಅಂದರೆ ಸರ್, ಈ ಸುಗ್ಗಿದಿಂದಾಗೆಲ್ಲ ದ್ವಾಮೆ ಅಂತ ಬೀಳ್ತೈತಿ, ಆಮೇಲೆ ಕಾಂಡ ಕೊರಕ ಅಂತ ಬೀಳ್ತೈತಿ. ಈಗ ಹೇಳಿದ್ನಲ್ಲ, ನಾವು ಫರ್ಟೈರ ಯೂಸ್ ಮಾಡ್ತೀವಿ, ಆ ಥರ ಅವನ್ನೆಲ್ಲ ಹಾಕಿಲ್ಲಂದ್ರೆ ಎಲ್ಲ ಹುಳ ತಿಂದುಬಿಡ್ತಾರೆ ಸರ್. ಗರಿನ ಇಲ್ಲ ಬಡ್ಡೆ ತಿನ್ನೋದು, ಕಾಂಡ ಕೊರಕದ ಭಾಳ ಸಮಸ್ಯೆ ಸರ್. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆಲ್ಲ ಔಷಧಿ ಎಲ್ಲ ಸಿಂಪಡಣೆ ಮಾಡ್ತೀವಿ ಸರ್. ಕೃಷಿ ಒಳಗಡೆಗೆ ಕೀಟಗಳ ನಿಯಂತ್ರಣ ಮಾಡೋದು, ರೋಗ ನಿಯಂತ್ರಣ ಮಾಡೋದಕ್ಕೂ ಸಾವಯವ ಪದ್ಧತಿಗಳು ಇದಾವ? ಅಂದರೆ ಔಷಧಿಗಳನ್ನು ಸಿಂಪಡಣೆ ಮಾಡದೆ ಸ್ಥಳೀಯವಾಗಿ ಏನಾದರೂ ಬಳಕೆ ಮಾಡಿಕೊಂಡು, ಈಗ ಬೇವಿನ ಹಿಂಡಿ ಅಂತ ಹೇಳ್ತಾರೆ, ಬೇವಿನ ಎಣ್ಣೆ ಅಂತ ಹೇಳ್ತಾರೆ, ಕಂಟ್ರೋಲ್ ಆಗುತ್ತೆ ಸರ್ ಅನ್ಸಪ್ಪ. ನಾವು ದಾಳಂಬ್ರಿಗೆಲ್ಲ ಯೂಸ್ ಮಾಡ್ತೀವಿ ಬೇವಿನ ಹಿಂಡಿ. ಅಲ್ಲ, ಭತ್ತಕ್ಕೆ ಭತ್ತಕ್ಕೇನು ಮಾಡಿಲ್ಲ ಅವನು ಯೂಸ್. ಬೇವಿನ ಹಿಂಡಿ ದಾಳಂಬ್ರಿ ಆರ್ಟಿಕಲ್ಚರ್ ಕ್ರಾಪ್ನೇ ಮಾಡ್ತೀವಿ ಬೇವಿನ ಎಣ್ಣೆ. ಭತ್ತದಲ್ಲಿ ಸ್ಪ್ರೇಯಿಂಗ್ ಮಾಡ್ಬೋದು, ಬೇವಿನ ಹಿಂಡಿ ಎಣ್ಣೆ ಹಾಕೊಂಡು ಮಾಡ್ತೀವಿ. ಸೊ ಇದುವರೆಗೂ ನಿಮಗೆ ಭತ್ತದಲ್ಲಿ ಏನು ಇಳುವರಿಯಲ್ಲಿ ಏರುಪೇರು ಆಗಿದೆಯಾ? ಹಾಂ, ಆಗಿದೆ ಸರ್. ತುಂಬಾ ಲಾಸ್ ಆಗಿದೆ. ಹಿಂದಿನ ಬೆಳೆಯಲ್ಲಿ ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಿಗೆ ಆಗಿ 1100 ಚೀಲ ಆಗ ಭತ್ತ ಸೀದಾ 600 ಚೀಲ ಆಗಿದೆ. ಅರ್ಧಕ್ಕರ್ಧ ಆಗಿದೆ ಸರ್. ಏನ್ ಕಾರಣ ಐತಿ ನಿಮಗೆ? ಬಿಸಿಲು ಹೆಚ್ಚಿಗೆ ನೆಲ್ಲ ಎಲ್ಲ ಚೆನ್ನಾಗೈತಿ, ಭೂಮಿ ಎಲ್ಲ ನೆಲ್ಲ ಭತ್ತನು ಚೆನ್ನಾಗೈತಿ, ಬಟ್ ಬಿಸಿಲಿರೋ ಕಾರಣಕ್ಕೆ ಒಟ್ಟ ಇಳುವರಿನ ಬಂದಿತ್ತು. 22 ಚೀಲ ಎಕರೆ ಹಿಂಗ್ ಬಂದಿತ್ತು. ಇನ್ನು ಹಿಂದಿನ ಬೆಳೆ ವರ್ಷದಲ್ಲಿ 2 ಸಲ ಬೆಳಿತಾರೆ. ಹಾ, 2 ಸಲ ಬೇಸಿಗೆ ಒಂದು ಸುಗ್ಗಿ ಒಂದು ನಾಟಿ ಮಾಡಿ. ಅಂದ್ರೆ ಒಂದು ಬೆಳೆಯ ಅವಧಿ 3 ತಿಂಗಳು. 3 ತಿಂಗಳು ಸರ್. ಸಸಿ ಮಾಡಿ ಸೇರಿ 4 ತಿಂಗಳು, 125 ದಿನ ಹಿಂಗಿರ್ತೈತಿ ಸಸಿ ಮಾಡಿ ಸೇರಿ. ನಾಟಿ ಮಾಡಿಂದ 3 ತಿಂಗಳಿಗೆ ಬಂದ್ಬಿಡ್ತದೆ. ಬೇಸಿಗೆಯಲ್ಲಿ ಈ ರೀತಿ ಲಾಸ್ ಆಗೋದಾದ್ರೆ ಆಗ ನೀವು ಬೇರೆ ಬೆಳೆಗಳನ್ನು ಬೆಳಗಿಬೋದಲ್ವಾ? ಈಗ ನಾವು ಆಲ್ರೆಡಿ ಭತ್ತ ಬೆಳೀತಿರ್ತೀವಲ್ಲ, ಬೇರೆ ಬೆಳೆಗೆ ಹೋಗಕಂದ್ರೆ ಸ್ವಲ್ಪ ಕಷ್ಟ ಸರ್. ಭೂಮಿ ಎಲ್ಲ ನೀರು ಜೌಗಾಗಿರ್ತೈತಿ. ಆ ಬೆಳೆ ಮೆಕ್ಕೆಜೋಳ ಊರಿದ್ರೆ ಮೆಕ್ಕೆಜೋಳ ಬೆಳೆಯಲ್ಲ, ಕೆಂಪಗಾಗಿಬಿಡ್ತಾವೆ, ನೀರು ನಿಂತು ಬಿಡ್ತೈತಿ. ಈಗ ಮೆಕ್ಕೆಜೋಳಕ್ಕೆ ಭೂಮಿ ಆರಿರ್ಬೇಕು, ಈ ಭತ್ತದ ಹಂಗಲ್ಲ, ನೀರಾಗಿ ಬೆಳೆಯೋದಲ್ಲ. ಹಂಗಾಗಿ ಇನ್ನೊಂದು ಕ್ರಾಪ್ ಬೆಳೆಯೋದು ಸ್ವಲ್ಪ ಕಷ್ಟ. ಭತ್ತಕ್ಕೆ ನೀರು ಜಾಸ್ತಿ ನಿಲ್ಸಿರ್ತೀರಿ, ಹಾಗಾಗಿ ಬೇರೆ ಬೆಳೆಯಕ್ಕೆ ಆಗೋದಿಲ್ಲ. ಭೂಮಿ ಎಲ್ಲ ನೀರು ಜಂಗಾದಂಗಾಗಿ ಮತ್ತೆ ನಾವು ನೀರು ಬಿಟ್ಟಿವಿ ಅಂದ್ರೆ ಅದು ನೀರ ಕುಡಿಯಲ್ಲ ಜಲ್ದಿ, ಆ ತರ ಆಗಿರ್ತೈತಿ. ಎರಿ ಭೂಮಿ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಹಂಗಾಗಿ. ಮತ್ತೆ ನೀವು 1 ವರ್ಷ ಗ್ಯಾಪ್ ಮಾಡ್ಕೋಬೇಕಾಗುತ್ತೆ ಹಂಗಾರೆ? ಹಾ ಸರ್, ಒಂದು ಬೆಳೆ ಬಿಟ್ಟರೆ ಸಾಕು, ವರ್ಷ ಏನು ಬಿಡೋದು ಬೇಕಲ್ಲ. ಇನ್ನೊಂದು ಬೆಳೆ ಬೆಳೆಯಕಂದ್ರೆ ಒಂದು ಬೆಳೆ ಗ್ಯಾಪ್ ಬಿಟ್ಟರೆ ಇನ್ನೊಂದು ಬೆಳೆಗೆ ಮತ್ತೆ ಬೇಕಾದ್ರೆ ಬೇರೆ ಬೆಳೆ ಬೆಳಿಬೋದು ನಾವು. ಅಂದರೆ ನಿಮಗೆ ಈಗ ನೀರಿಗೇನು ಸಮಸ್ಯೆ ಇಲ್ಲ? ಹಾ, ಈಗ ಹತ್ತಿರದಲ್ಲಿ ಜಲಾಶಯ ಇದೆ. ಜಲಾಶಯ ಇದೆ, ಕೊಳೆ ಬಾವಿಲಿ ನೀರು ಯಾವಾಗಲೂ ಇರ್ತದೆ. ಆ ಸಲ ಡ್ಯಾಮ್ ತುಂಬಿದಾಗಿದ್ದ, ಕಂಟಿನ್ಯೂ ನೀರಿತ್ತು, ಬಟ್ ಸ್ವೀಟ್ ವಾಟರ್ ಬರಲ್ಲ, ಇಳುವರಿ ಅಷ್ಟು ಚೆನ್ನಾಗಿರಲ್ಲ. ಈಗ ತುಂಬಿದೆಯಲ್ಲ, ಈ ಸಲ ಚೆನ್ನಾಗಿ ಬರ್ತವೆ ಇಳುವರಿ. 25 ಎಕರೆಯಲ್ಲಿ ನೀವು 6 ಭತ್ತ ಬೆಳೀತಾ ಇದ್ದೀರಿ, ಹೌದಲ್ವಾ? ಎಕರೆಗೆ ಎಷ್ಟು ಇಳುವರಿ ಬರ್ತದೆ ನಿಮಗೆ? ಈಗ ಮೊನ್ನೆ ನಮ್ಮ ಸುಗ್ಗಿಯಾಗ 45 ಚೀಲ ಬಂದಿದೆ ಸರ್ ಎಕರೆಗೆ. ಒಂದು ಎಕರೆಗೆ 1,125 ಪ್ಯಾಕೆಟ್ಗಳಾಗಿದೆ. ಹಾಂ ಆಗಿದೆ. ರೇಟ್ ಏನು ಸಿಗುತ್ತೆ? ರೇಟ್ ಸರ್ ಅದು ಹೆಂಗೆಂಗೆ ಕೊಯ್ತೀವಲ್ಲ, ಒಂದೊಂದಲ್ಲ ಒಂದೊಂದು ಟೈಮಿಗೆ ಕಟಾವು ಮಾಡ್ತೀವಿ. ಈಗ ಮೊನ್ನೆ ಒಂದು 1730 ರೂಪಾಯಿ ಮಾರಿವಿ, ಈಗ ನಿನ್ನೆ ನೀನು ಕೊಟ್ಟಿದ್ದೀವಿ 1900 ರೂಪಾಯಿ ತಂಗ ಕೊಟ್ಟಿದ್ದೀವಿ. ಹಂಗೆ ಹೆಂಗೆ ಇರುತ್ತೆ ರೇಟ್? ಹೆಚ್ಚು ಬೆಲೆ ಅಂದರೆ ಎಷ್ಟು ಸಿಗ್ತದೆ ನಿಮ್ಗೆ? ಹೆಚ್ಚು ಬೆಲೆ ಅಂದ್ರೆ ಸರ್, ಮೊನ್ನೆ ಆ ಸಲ ಮಳೆ ಆಗಿದ್ದಿಲ್ಲಲ್ಲ, ಹೊಸಬೇಟೆ ಡ್ಯಾಮ್ ಒಂದ್ಸಲ ತುಂಬಿದ್ದಿಲ್ಲಲ್ಲ, ಅವಾಗೆಲ್ಲ ಭತ್ತ ಬೆಳೆದಿದ್ದಿಲ್ಲ ಅಷ್ಟ. ಅವಾಗ 2450 ರೂಪಾಯಿ ಕೊಟ್ಟಿವಿ 75 ಕೆಜಿಗೆ. ಓಹೋ, ಅವಾಗ ಒಳ್ಳೆ ಲಾಭ ಆಗಿತ್ತು ಸರ್. ಅವಾಗ ಇಳುವರಿ ಚೆನ್ನಾಗಿತ್ತು, 50 ಚೀಲ ಬಂದಿತ್ತು, ಒಳ್ಳೆ ಚೆನ್ನಾಗಿತ್ತು. ಅವಾಗ ಒಂದು 200-300 ಚೀಲ ಆ ಥರ ಕೊಟ್ಟಿದ್ವಿ. ಆಮೇಲೆ 2030 ರೂಪಾಯ್ದಂಗೆ ಕೊಟ್ಟಿದ್ವಿ. ಈಗ ಕಟಾವು ಮಾಡಿರ್ತೀವಲ್ಲ, ಒಂದೊಲ ಬಂತ ಕೊಟ್ಬಿಡ್ತೀವಿ, ಅವ್ನು ಇಟ್ಕೊಳದಾಗದಿಲ್ಲ. ಹಿಂದೂ ಮುಂದೆ ಆಗ್ತಿರ್ತದೆ. ಹಾಂ, ಹಿಂದೂ ಮುಂದೆ ಸರ್, ಹೆಚ್ಚಿಗೆ ಮಾರ್ತೀವಿ ತ ಕಡಿಮೆನೂ ಮಾರ್ತೀವಿ. ಈಗ ಮಧ್ಯದಲ್ಲಿ ಒಂದು ರೇಟ್ ನಿಗದಿ ಮಾಡಿದರೆ ಎಷ್ಟು ಅಂದಾಜು? ನಾನು ಹೇಳಿ, ಈಗ ಒಂದು ಬೆಳೆಗೆ ಜಾಸ್ತಿ ಸಿಗ್ಬೋದು, ಒಂದು ಬೆಳೆ ಕಮ್ಮಿ ಸಿಗ್ಬೋದು, ಅದ್ರ ಮಧ್ಯದಲ್ಲಿ ಸರಾಸರಿ ಇಷ್ಟು ಬೆಲೆ ಅಂತ ನೀವು ಡಿಸೈಡ್ ಮಾಡಿಕೊಂಡ್ರೆ ಒಂದು 1500-1600 ಸಿಗ್ತದೆ? 1700 ತನ ಸಿಗುತ್ತೆ ಸರ್. 1700 ರೂಪಾಯಿ ಕ್ವಿಂಟಲ್ಗೆ ಸಿಗುತ್ತೆ. 75 ಕೆಜಿ ಪ್ಯಾಕೆಟ್ಗೆ 1700 ರೂಪಾಯಿ ಸಿಗುತ್ತೆ. ನಿಮ್ಮ ಒಟ್ಟು ಆದಾಯ ಎಷ್ಟಾಗ್ತದೆ? ಅವಾಗೆ ಆದಾಯ ಸರ್ ಒಂದು 18 ಲಕ್ಷ ಈ ಥರ ಆಗುತ್ತೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ, ಖರ್ಚು ಎಲ್ಲ ತೆಗೆದು. ಸುಮ್ಮನೆ ಅಂದಾಜು, ಇಲ್ಲೇ ನಿಮ್ಮ ಹೇಳಿರೋ ಅಂಕಿಅಂಶಗಳ ಪ್ರಕಾರನೇ 1,12,500 ರೂಪಾಯಿ. ಎಷ್ಟು ಖರ್ಚು ಮಾಡ್ತೀರಿ ನೀವು? ಒಂದು 7-8 ಲಕ್ಷ ರೂಪಾಯಿ ತನಕ ಖರ್ಚು ಬರುತ್ತೆ. ಅಷ್ಟು ಖರ್ಚು ಬರ್ತದೆ? ಲೇಬರ್ ಭಾಳ ಕಾಸ್ಟ್ಲಿ ಆಗುತ್ತೆ, ಹಚ್ಚಕ್ಕ 1 ಲಕ್ಷ ರೂಪಾಯಿ ಹೋಗ್ಬಿಡತೈತಿ, ಮಿಷಿನ್ ಕಟಾವು ಮಾಡಕ್ಕೆ 1 ಲಕ್ಷ ಹೋಗ್ಬಿಡತೈತಿ, ಅದ 7 ಲಕ್ಷ ಆಗ್ಬಿಡುತ್ತೆ. ಈಗ ಗೊಬ್ಬರ ಮತ್ತೆ ಎಲ್ಲ ಸೈಡ್ ಗೊಬ್ಬರ ಉಗ್ಸೋದು, ಔಷಧಿ ಸಿಂಪಡಣೆ ಅನ್ನೋದಕ್ಕೆ ಅಷ್ಟಾಗತ್ತೆ. ಒಟ್ಟು ಒಂದು ಅವಧಿಯಲ್ಲಿ ಒಂದು 11 ಲಕ್ಷ ರೂಪಾಯಿ ನಿಮ್ಮ ಕೃಷಿ ಆದಾಯ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಆದಾಯ ಸಿಗ್ತದೆ. ಎಲ್ಲಿಗೆ ಕಳಿಸ್ತೀರಾ ಮಾರ್ಕೆಟ್ ನೀವೆಲ್ಲ? ಇಲ್ಲೇ ಬಂದು ತಗೊಂಡು ಹೋಗ್ತಾರೆ, ಇಲ್ಲೇ ಇಲ್ಲಿಗೆ ಬಂದ್ಬಿಡ್ತಾರೆ. ಸಾಗಣೆ ರಾಶಿ ಹಾಕಿರ್ತೀವಿ, ಅಲ್ಲೇ ಬಂದು ತುಂಬ್ಕೊಂಡು ಹೋಗ್ತಾರೆ. ವೇಮೆಂಟಿಗೆ ಭಾಳ ಅಲ್ಲ, ನಮಗೂ ವೇಮೆಂಟಿಗೆ ಬೊಮ್ಮನಳ್ಳಿ ಹೋಗಿ ಇಲ್ಲಿ ತುಂಬ್ತಾರೆ, ವೇಮೆಂಟಿಗೆ ಹೋಗಿ ಸ್ಲಿಪ್ಸ್ಕೊಂಡು ಬಂದ್ರೆ ಆಯ್ತು. ಬೊಮ್ಮನಳ್ಳಿಯವರೇ ಬರ್ತಾರೆ ಖರೀದಿ? ಹಾಂ, ಇಲ್ಲೇ ಬರ್ತಾರೆ. ಪೇಮೆಂಟ್ ಅಲ್ಲೇ ಕೊಡ್ತಾರೆ? ಹಾಂ, ಒಂದು ಅವತ್ತಿಂದ ಅವತ್ತೇ ಪೇಮೆಂಟ್? ಇಲ್ಲ ಸರ್, ಒಂದು ವಾರ ತಗೊಂತಾರೆ ಟೈಮು, ಇಂದಲೇ ಪೇಮೆಂಟ್ ಹಾಕ್ತಾರೆ ವಾರಕ್ಕೆ. ತೂಕದಲ್ಲಿ ಏನಾದರೂ ವ್ಯತ್ಯಾಸಗಳು ಅಥವಾ ಇದನ್ನ ಮುರಿಬೇಕು ಅದನ್ನ ಮುರಿಬೇಕು, ಚೆಸ್ಸು ಬಾಜು? ಬಾಜು ಮುರಿದಾರೆ ಸರ್ ಚೀಲಕ್ಕೆ. ಎಷ್ಟು ಮುರಿ? ಚೀಲಕ್ಕೆ 2 ಕೆಜಿ ಹಿಂಗೆ ತಗೊಂತಾರೆ ಸರ್. ಬಾಜು ಅಂದರೆ ಏನು ನಿಮ್ಮ ಪ್ರಕಾರ? ಅದು ಬಾಜು ಇದೆ ವೇಸ್ಟೇಜ್, ಅದು ಇದು ಕಸ ಕಡ್ಡಿ ಅನ್ನೋದು ಅದು ಚೀಲದ ಅಂತ ನೀವು ಅನ್ಕೊಂಡಿದ್ದೀರಾ? ಕಸ ಇರೋದಿಲ್ಲ ಒಟ್ಟು, ಈಗ ಕ್ಲೀನ್ ಮಾಡಿರ್ತೀರಿ? ಕ್ಲೀನ್ ಇರುತ್ತೆ ಸರ್, ಬಟ್ ಈಗ ಮಾರ್ಕೆಟ್ ಹೆಂಗಂದ್ರೆ ಎಲ್ಲದು ಹೆಂಗ್ ನಡೀತೈತೆ ಹಂಗ್ ನಡ್ಕೊಂಡು ಹೋಗ್ಬೇಕಲ್ಲ. ಈ ಚೀಲ ಅನ್ನೋದು 1 ಕೆಜಿ ಇದ್ದೇ ಇರ್ತೈತಿ, ಅದು ಒಂದು. ಈ ವೇಸ್ಟೇಜ್ ಅನ್ನೋದು ಮತ್ತೆ 1 ಕೆಜಿ ಮುರಿತಾರೆ, ಹೆಚ್ಚಿಗೆ 2 ಕೆಜಿ ಹೋಗುತ್ತೆ. ಹಾಂ, 2 ಕೆಜಿ ಹೋಗ್ಬಿಡುತ್ತೆ ಒಂದು ಚೀಲಕ್ಕೆ. ನಾವು ಅದನ್ನ 75 ಕೆಜಿನಾರ ತುಂಬೋದು, 70 ಕೆಜಿ ತುಂಬಿದ್ರು 2 ಕೆಜಿ ಹೋಗ್ಬಿಡುತ್ತೆ. 2 ಕೆಜಿ ಹೋಗಿ. ಒಟ್ಟಾರೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಭತ್ತ ಬೆಳೀತಾ ಇರೋದ್ರಿಂದ ಆರ್ಥಿಕವಾಗಿ ಒಂದು ಸದೃಢತೆ ಭತ್ತದಿಂದನೇ ನಿಮ್ಗೆ ಸಿಕ್ಕಿರೋದು. ಇದ್ರ ಜೊತೆಗೆ ನೀವು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರಿ, ಏನೇನು ಬೆಳೀತಾ ಇದ್ದೀರಾ? ಈ ಸಲ ಪಪ್ಪಾಯಿ ಹೆಚ್ಚಿದ್ದೀವಿ ಸರ್, ಇನ್ನು ಪಪ್ಪಾಯಿ ದಾಳಂಬರಿ ಹೆಚ್ಚಿದ್ವಿ. ದಾಳಂಬರಿ ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ದಾಳಂಬರಿ ಫಸ್ಟಿಗೆ ಮಾಡಿದ್ವಿ, ಸ್ವಲ್ಪ ಎಲ್ಲ ಬ್ಲೈಟ್ ಮಳೆ ಹೆಚ್ಚಿಗೆ ಆಗಿ ಎಲ್ಲ ಬಂದು, ಕೊರೋನಾ ಬಂದ ಟೈಮಲ್ಲಿ ಹಣ್ಣು ಬಂದಿತ್ತು, ಕೊರೋನಾ ಬಂತು, ಎಲ್ಲ ಗಿಡ ಎಲ್ಲ ಡೈಬ್ಯಾಕ್ ಬಂದು ಹೋಗ್ಬಿಟ್ಟು ಕಿತ್ತೋಗಿದ್ವಿ. ಈಗ ಅಲ್ಲಿ ಅಡಗಲಾಗ ಮಾಡ್ತಾ ಇದೀವಿ, ನಮ್ಮ ಅಕ್ಕರ ಹೊಲದಲ್ಲಿ 1-5 ಎಕರೆ ಮಾಡಿದೀವಿ ದಾಳಂಬರಿ. ಈ ಸಲ ಕ್ರಾಪಿ ಬಿಡ್ಬೇಕಿನ್ನ. ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚು ಲಾಭದ ನಿರೀಕ್ಷೆ ಇರ್ತದೆ? ಇರ್ತದೆ ಸರ್, ಬರ್ಬೇಕು. ಸಿಗ್ತದ? ಈ ವಾತಾವರಣ ಮ್ಯಾಗ ಅಡ್ಜಸ್ಟ್ ಆಗಿರ್ತೈತಿ ಇದು. ಭತ್ತ ಆದ್ರೆ ಹಂಗಲ್ಲ, ಏನೋ ಖರ್ಚು ಮಾಡಿದ್ದು ತೆಗೆದು ಒಟ್ಟು ಲಾಭ ಅನ್ನೋದು ಇರ್ತೈತಿ. ಈ ಹಾರ್ಟಿಕಲ್ಚರ್ ಕ್ರಾಪ್ ಆತರ ಅಲ್ಲ, ಸಿಗ್ಬಹುದು, ಸಿಗದೇನೋ ಇರ್ಬೋದು. ಫಸ್ಟಿಗೆಲ್ಲ ದಾಳಂಬರಿ ಲಾಸ್ ಆಗಿದೀವಿ, ಆದ್ರೆ ಮತ್ತೆ ಎಲ್ಲ ಮಾಡ್ಬೇಕು ಅನ್ನೋದಕ್ಕ ಟ್ಯಾಕ್ಟ್ರಿ ಎಲ್ಲ ಸಣ್ಣ ಟ್ಯಾಕ್ಟ್ರಿ ಎಲ್ಲ ಇದಾವಲ್ಲ, ಹಂಗಾಗಿ 1-5 ಎಕರೆ ಮಾಡೋಣ. ನಮ್ಮ ಅಕ್ಕರ ಭೂಮಿ ಚೆನ್ನಾಗಿತ್ತು, ಕಲ್ಲು ಭೂಮಿ, ಹಂಗಾಗಿ ಅಲ್ಲಿ ಮಾಡಿದ್ವಿ. ಇದ್ರ ಜೊತೆಗೆ ಹೈನುಗಾರಿಕೆ ಇದೆ ಅಂತ ಹೇಳಿದ್ರಿ. ಹಾ ಸರ್, ಹೈನುಗಾರಿಕೆ ಹೇಗಿದೆ, ಎಷ್ಟು ಆಕಳುಗಳಿದಾವೆ ಸರ್? ಫಸ್ಟಿಗೆ ನಾವು 850 ರೂಪಾಯಿ ಕೊಟ್ಟು ಕರ ತಗೊಂಡಿದ್ವಿ, ಆಮ್ಯಾಗ 3,000 3,850 ರೂಪಾಯಿದಾಗಿಂದ 20 ಆಕಳ ಮಾಡಿದ್ವಿ. ಅವು ಎರಡರಿಂದಲೇ 20 ಆಕಳ ಆಗಿದ್ವು. ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 45-50 ಲೀಟರ್ ಹಾಲು ಆಗ್ತಿದ್ವಿ ಒಂದು ಟೈಮಿಗೆ. ಅವಾಗ ಪೇಮೆಂಟ್ ಅವಾಗೂ ಹಾಲು 22 ರೂಪಾಯಿ ಬರೀ ಒಂದು ಲೀಟ್ರ್. ಆಮ್ಯಾಗ ಇರ್ತಾ ಇರ್ತಾ ಬರಗಾಲ ಬಂದ್ಬಿಡ್ತಲ್ಲ ಸರ್, ಅವಾಗ ನಾವು ಒಂದು ಸ್ವಲ್ಪ ಹೈನುಗಾರಿಕೆ ಆಕಳ ತೆಗೆದ್ಬಿಟ್ಟಿವಿ, ನಮ್ದು ಭತ್ತದ ಹುಲ್ಲು ಇಲ್ದಂಗೆ ಆಗ್ಬಿಡ್ತು. ಹಂಗಾಗಿ ಈಗ ಮತ್ತೊಂದು 5 ಮನೆವೇ ನಾವು ಯಾವ ತಂದಿಲ್ಲ ಹೊರಗಡೆಯಿಂದ, ಎಲ್ಲ ಮನೆವೇ ಇದೆ ನಮ್ಮ ಆಕಳು. ಈಗ 5 ಆಕಳು ಇದಾವೆ ಮನೆಯಾಗ. ಅದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ನಮ್ಮ ಕಕ್ಕಾರು, ನಾವು ಎಲ್ಲರ ಜೊತೆಗೆ ಶೇರ್ ಮಾಡ್ತೀವಿ. ನಮ್ಮ ಕಕ್ಕಾರು ಅವ್ರ ಹೊಲಕ್ಕೆ ಅಡ್ಡಾಡೋದು, ಅವರ ಅವಾಗ ವ್ಯವಸಾಯ ಅವರ ಮಾಡಿರೋದು, ಈಗ ಅವ್ರಿಗೆಲ್ಲ ಅಡ್ಡಾಡೋದಾಗಲ್ಲ, ಆಕಳ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಮನೆಯಾಗ. ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ ಪ್ರತಿದಿನ? ಪ್ರತಿದಿನ ಆಗುತ್ತೆ ಸರ್, 1-30 ಲೀಟರ್ ಹಾಲು ಕೊಡ್ತೇವೆ. ಈಗ ನಾಲ್ಕದ ಹಾಲು ಕೊಡು ಒಂದೊಂದು ಆಕಳು 7 ಲೀಟರ್ 8 ಲೀಟರ್ ಈ ತರ. ಈಗ ಒಂದೊಂದು ಗಬ್ಬ ಇರ್ತಾವ ಹಿಂಡದ ಬಿಟ್ಟಿರ್ತೀವಿ ಆ ತರ ಅಂದ್ರೆ ಈಗ 2 ಹಿಂಡ್ತಾವ. ಏನ್ ರೇಟ್ ಸಿಗುತ್ತೆ ಹಾಲಿಗೆ ನಿಮ್ಗೆ? ಈಗ 29 ರೂಪಾಯಿ ಈ ತರ ಸಿಗುತ್ತೆ. ಪ್ರತಿದಿನ ಒಂದು 800 ಚಿಲ್ಲರ ಇದ್ರದೇ ಆಗುತ್ತೆ. ಹಾಲಿಂದ 800 ಆಗುತ್ತೆ. ಒಂದ್ಸಲ ಕಡಿಮೆ ಆಗುತ್ತೆ. ಒಟ್ಟು ಕಂಟಿನ್ಯೂ ಆಗಿರೋದಿಲ್ಲ. ಯಾವ ತಳಿಗಳ ಹಸುಗಳಿರೋದು? HF ಅವುಗಳಿಗೆ ಆಹಾರದ ಸಿಸ್ಟಮ್ ಹೇಗಿರ್ತದೆ ಅಂತ? ಆಹಾರ ನಾವು ಭತ್ತದಲ್ಲಿ ಇರ್ತದಲ್ಲ ಸರ್, ಅದನ್ನ ಹಾಕ್ತಿವಿ. ಆಮ್ಯಾಗ ಶೇಂಗಾ ಒಟ್ಟು ತಗೊಂಡಿರ್ತೀವಿ. ಈ ಬ್ಯಾಸಿಗೆ ಟೈಮ್ನಲ್ಲಿ ಬಟ್ ಶೇಂಗಾ ಒಟ್ಟು ತಗೊಂಡ್ಬಿಡ್ತೀವಿ ಒಂದು 4 ಟ್ಯಾಕ್ಟ್ರ್. ಅದರಲ್ಲ ಮೇಂಟೈನ್ ಮಾಡ್ತೀವಿ. ಮೊದಲೆಲ್ಲ ನಿಮ್ಮ ಭಾಗದೊಳಗಡೆ ಶೇಂಗಾ ಬೆಳೀತಾ ಇದ್ರೆ ಹೆಚ್ಚಿನ ಪ್ರಮಾಣದಲ್ಲಿ? ಹಾ, ಬೆಳೀತಾರೆ. ಈಗ ಕಡಿಮೆ ಇದೆಯಾ? ಈಗಿದೆಯಾ? ಈಗಲೂ ಅಷ್ಟು ಇದೆ ಸರ್. ಇದು ಶೇಂಗಾ ಬೆಳೀತಾರೆ ಅಂದ್ರೆ ಈ ಭೂಮಿಗೆ ಶೇಂಗಾ ಸೂಕ್ತ ಅಂತ? ಹಾ, ಬೆಳೀತಾರೆ ಸರ್. ನೀವು ಬೆಳೆದಿದ್ರಿ? ನಾವು ಬೆಳೆದಿದ್ವಿ. ಈಗ ನಮಗೆ ಬೆಳೆಯಕ್ಕೆ ಹೊಲಗಳೆಲ್ಲ ಭತ್ತ ಮಾಡಿಬಿಟ್ಟಿವಲ್ಲ, ಒಂದು ಸ್ವಲ್ಪ ಲೇಬರ್ ಕಾಸ್ಟ್ ಕಳೆ ತೆಗೆದು ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಭತ್ತನ ಮಾಡ್ಕೊಂಬಿಟ್ಟಿವಿ. ನೀರು ಕಟ್ಟಾರು ಯಾರಲ್ಲ, ಹಂಗಾಗಿ ಇದು ಗದ್ದೆ ಆದರೆ ನೀರು ಬಿಟ್ಟು ಒಟ್ಟು ಮಡಿ ಮಡಿಗೆ ನೀರು ಬಿಡ್ತೀವಲ್ಲ, ಅನುಕೂಲ. ಒಳ್ಳೇದು ಮಂಜುನಾಥ್ ಅವ್ರು, ಈಗ ನೀವು ಡಿಪ್ಲೊಮೋ ಪದವೀಧರರು, ಜೊತೆಗೆ ಅಲ್ಲಿ ಇಲ್ಲಿ ಕೆಲಸಕ್ಕೆಲ್ಲ ಓಡಾಡಿದ್ರಿ, ಕೊನೆಗೆ ಕೃಷಿನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇಲ್ಲೇ ಉದ್ಯೋಗ ಇದೆ, ಉದ್ಯೋಗವನ್ನು ಕೊಡಲೂಬಹುದು. ನೋಡಿ, ತುಂಬ ದೊಡ್ಡ ಮಟ್ಟದ ಭೂಮಿ ಇರೋದ್ರಿಂದ ಸಾಕಷ್ಟು ಜನರಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಿ? ಕೊಡ್ತೀವಿ ಸರ್. ಕಂಟಿನ್ಯೂ ಆಗಿ ಒಂದು 8 ಜನ 6 ಜನ ಇದ್ದೇ ಇರ್ತಾರೆ. ಒಬ್ಬರ ಕೂಲಿ ಎಷ್ಟಿರ್ತದೆ ಇಲ್ಲಿ? ಕೂಲಿ ಈಗ ಡಿಪೆಂಡ್ ಸರ್, ಈ ಬೆಳಗ್ಗೆಯಿಂದ 7 ಗಂಟೆಗೆ ಬಂದರೆ ಹಿಂಗ 250-300 ಆ ಥರ, ಇಲ್ಲ ಅವ್ರ ಕಡೆಗೆ ಕೊಡ್ತೀವಿ ಏನಾರು ಇದ್ರೆ ಕೆಲಸ. ಕನಿಷ್ಠ ಒಬ್ಬ ಇಷ್ಟು ಭೂಮಿ ಇರ್ತಕ್ಕಂಥ ರೈತರು ಒಂದು 10 ಜನರ ಕೂಲಿ ಕಾರ್ಮಿಕರ ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ? 7-8 ಜನ ಕಂಟಿನ್ಯೂ ಆಗಿ ಇರ್ತಾರೆ ಲೇಬರ್. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಯುವ ರೈತರಿಗೆ ಅಥವಾ ರೈತರ ಕುಟುಂಬದ ಯುವಕರಿಗೆ ತಾವೇನು ಕಿವಿಮಾತು ಹೇಳಲಿಕ್ಕೆ ಬಯಸ್ತೀರಿ? ಕೃಷಿಯಲ್ಲಿ ನೋಡ್ರಿ ಸರ್, ಶ್ರದ್ಧೆ ಇರ್ಬೇಕು ಫಸ್ಟ್, ಮಾಡೋ ಇಂಟ್ರೆಸ್ಟ್ ಇರ್ಬೇಕು. ಆಮ್ಯಾಗ ನಾವು ರೈತರಂದ್ರೆ ಸುಮ್ಮನೆ ಹೊಲ ನೋಡ್ಕೊಂಬರೋದು ಅಡ್ಡಾಡಿದ್ರೆ ರೈತರಾಗಲ್ಲ, ಕೆಲಸ ಮಾಡಿದ್ರೆ ಮಾತ್ರ ರೈತರಾಗ್ಬೋದು. ಹೌದಲ್ಲ, ಈಗ ಹೋಗೋದು ಗಾಡಿ ಮ್ಯಾಗ ಹೋಗೋದು ಕಡಿಮೆ ಮ್ಯಾಗ ಅಡ್ಡಾಡಿ ಬಂದ್ರಂತೂ ಏನು ಮಾಡೋಕ್ಕಾಗಲ್ಲ. ಶ್ರದ್ಧೆ ಅಂತೂ ಇಂಪಾರ್ಟೆಂಟ್ ಸರ್, ಈ ಇಲ್ದಲೇ ಮಾಡೋಕ್ಕಾಗೋದಿಲ್ಲ ಕೆಲಸನ. ಒಟ್ಟಾರಾಗಿ ಯುವಕರು ಶ್ರದ್ಧೆಯಿಂದ ತಮ್ಮ ತಮ್ಮ ಭೂಮಿ ಒಳಗಡೆಗೆ ಕೆಲಸ ಮಾಡಿದ್ರು ಅಂದರೆ ತಾವು ಬದುಕಬಹುದು, ಕೂಲಿ ಕಾರ್ಮಿಕರನ್ನು ಸಹಿತ ಬದುಕಿಸ್ಕೊಂಡು ಅವ್ರಿಗೊಂದು ಜೀವನಕ್ಕೆ ಆಸರೆ ಆಗ್ಲಿಕ್ಕೂ ಸಾಧ್ಯತೆ ಇದೆ. ಈ ಮೂಲಕ ಒಂದು ಹಳ್ಳಿಯನ್ನ ಆರ್ಥಿಕವಾಗಿ ಸದೃಢವಾಗಿಡ್ಲಿಕ್ಕೆ ಕೃಷಿಯಿಂದ ಸಾಧ್ಯ. ಒಳ್ಳೇದು ಮಂಜುನಾಥ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ, ಯುವಕರಿಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ಮಂಜುನಾಥ್ ಕೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಕೇಳ್ತಾ ಇದ್ದೀರಾ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ.

ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಗ ಅಂತಾರ ಮನಗೂ ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀ ಬಿಂಗ ತಪ್ಪಿ ಹಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈ ಕಣ್ಣ ನಿನಗ ಬಂದು ಚೂರ ಹಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈ ಕಣ್ಣ ನಿನಗ ಬಂದು ಚೂರ ನಿನಗ ಬಂದು ಚೂರ ನಿನಗ ಬಂದು ಚೂರ. ರೈತ ಬಾಂಧವರೇ, ಇದುವರೆಗೂ ಕೃಷಿ ಗೀತೆಯನ್ನ ಕೇಳಿದಿರಿ. ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ಈ ರಾತ್ರಿ 8:15 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಗಲಿದೆ. ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093 ಎಸ್ಡಿ ಕ್ರಮಾಂಕ 083994. ತಪ್ಪದೇ ಕೇಳಿ ಆಲಿಸಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಈ ರಾತ್ರಿ 8:15 ಮಾತಾಡ್ ಮಾತಾಡ್ ಕನ್ನಡ ನೇರ ಪ್ರಸಾರದಲ್ಲಿ ಎಫ್ಎಂ ಆಂಡ್ ಕಂಪನಾಂಕ 100.5 MHz ಅಥವಾ 2.98 m ತರಂಗಾಂತರಗಳಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕೇಳ್ತಾ ಇದ್ದೀರಾ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ. ಇನ್ನು ಮುಂದೆ ಕೇಳಿ ಒಂದು ವಂಶೋದ್ಧಾರಕ ಚಿತ್ರದ ಗೀತೆಯನ್ನ. ಬಾಗಿನ ಕೊಡುವ ಬಡವನಿಗೆ ನಾಡಿನೆಲ್ಲರ ಹಸಿವನು ತಣಿಸೋ ಸುಗ್ಗಿಯ ಒಡೆಯನಿಗೆ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು 84 lakh ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು ಪಡಲಿ ಸಹಿಸುವುದು ಈ ಭೂಮಿ ಅನ್ನದಾತನೇ ಸ್ವಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ ರಾಜಾಧಿರಾಜರೇ ಆದರೂ ಇರುವಲ್ಲೇ ವನವಾಸ ದಾನದಲ್ಲಿ ರೈತ ಕರ್ಮನಿಗೂ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಮಾಡಿ ಬಿತ್ತಿದ ಬೀಜ ಹೆಮ್ಮರವಾಗು ಅಚ್ಚರಿಯುಂಟು ಮಣ್ಣಿನಲ್ಲಿ ಹುಟ್ಟಿದ ಸೂರ್ಯ ಹೂವಲಿ ವಾಸಿಸೋ ದಿನಚರಿಯುಂಟು ಹಳ್ಳಿಯಲ್ಲಿ